ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ ವಾಣಿಗೆ ಸ್ವಾಗತ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ, ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಏರ್ಪಡಿಸುವ 2022 ಕೃಷಿ ಮೇಳ ಕುರಿತು ಹಾಸನ ತಾಲೂಕು ಕಂದಲೆಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗೋರಾ ರವಿಶಂಕರ್. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ದೇಶದ ಬೆನ್ನೆಲುಬು ರೈತ. ರೈತ ನಂಬಿರುವುದು ಕೃಷಿಯನ್ನ. ಈ ನಮ್ಮ ರೈತರನ್ನ ಉತ್ತೇಜಿಸುವ ಸಲುವಾಗಿ ಹಾಗೂ ಇವರು ಬೆಳೆದ ಬೆಳೆಯನ್ನ ಯಾವ ರೀತಿಯ ಬೆಳೆಯನ್ನು ಬೆಳೆದಿದ್ದಾರೆ, ಬೆಳೆ ಮಾಡುವ ವಿಧಾನ ಹೇಗೆ, ನವೀನ ತಂತ್ರಜ್ಞಾನಗಳನ್ನ ಯಾವ ರೀತಿ ಅಳವಡಿಕೆ ಮಾಡಿಕೊಂಡು ಅವರು ಬೆಳೆಯನ್ನ ಬೆಳೆದಿದ್ದಾರೆ, ಈ ರೀತಿ ಸಾಕಷ್ಟು ವಿಭಿನ್ನವಾದಂತಹ ವಿಚಾರಗಳನ್ನ ನಮ್ಮ ಈ ಒಂದು ಕೃಷಿ ಮೇಳದಲ್ಲಿ ಕಾಣಬಹುದು. ಏನಿದು ನೇರವಾಗಿ ಕೃಷಿ ಮೇಳನ ವಿಚಾರ ಬಂತು ಅಂತ ಹೇಳಿ ಗಮನಿಸಿಕೊಳ್ಬಹುದು. ರೈತ ಬಾಂಧವರೇ, ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಏರ್ಪಡಿಸಿರುವ 2022 ಕೃಷಿ ಮೇಳದ ಕುರಿತು ನಾವಿವತ್ತು ಮಾತಾಡ್ತಿದ್ದೇವೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲು ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದಂತಹ ಡಾ ರಾಜೇಗೌಡ ಅವರು. ರಾಜೇಗೌಡ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ ನಾನು ಒಂದು ವಿಚಾರವನ್ನ ತಿಳಿಸಿದೆ, ನಮ್ಮ ರೈತರನ್ನ ಹುರಿದುಂಬಿಸಿ ಪ್ರೋತ್ಸಾಹವನ್ನ ಮಾಡ್ತಿರ್ತಕ್ಕಂಥದ್ದು ನಮ್ಮ ಘನ ಸರ್ಕಾರ ಅಂತೇಳಿ. ಇನ್ನು ನಮ್ಮ ರೈತ ಬಾಂಧವರು ಏನೆಲ್ಲ ಬೆಳೆಗಳನ್ನ ಬೆಳೀತಾರೆ, ಉತ್ತಮವಾದಂತಹ ಬೆಳೆಯನ್ನ ಬೆಳಿಲಿಕ್ಕೆ ಏನೆಲ್ಲ ತಾಂತ್ರಿಕತೆಗಳನ್ನ ಅಳವಡಿಸ್ಕೋತಾರೆ ಹಾಗೂ ವಿವಿಧ ರೀತಿಯ ಸಂಕರಣ ತಳಿಗಳನ್ನ ಬಳಸ್ತಾರೆ, ಹೀಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ರೈತ ಬಾಂಧವರು ಅಳವಡಿಸ್ಕೊಳ್ತಾ ಇದ್ದಾರೆ, ಅಳವಡಿಸ್ಕೊಳ್ತಾ ಬಂದಿದ್ದಾರೆ ಕೂಡ. ಹಾಗಾಗಿ ಇಂತಹ ಒಂದು ಅವರ ವಿಚಾರಗಳಿಗೆ ಒಂದು ವೇದಿಕೆ ಆಗ್ತಕ್ಕಂಥದ್ದು ಕೃಷಿ ಮೇಳ. ಹಾಗಾಗಿ ಈ ಬಾರಿಯ ಕೃಷಿ ಮೇಳ ಯಾವಾಗ ನಡೀತಾ ಇದೆ, ಎಲ್ಲಿ ನಡೀತಾ ಇದೆ? ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು 2022-23 ಸಾಲಿಗೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಈ ಸ್ಥಳದಲ್ಲಿ ದಿನಾಂಕ 3-6 ಅಂದರೆ 4 ದಿನಗಳ ಕಾಲ ಈ ಒಂದು ಕೃಷಿ ಮೇಳ ನಡೆಯುತ್ತೆ. ಈ ಕೃಷಿ ಮೇಳದ ಸಮಯ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆಯವರೆಗೆ ಇರ್ತದೆ. ಈ ಕೃಷಿ ಮೇಳ 4 ದಿನವನ್ನಾಗಿ ವಿಭಾಗ ಮಾಡಲಾಗಿದೆ. ನಮ್ಮ ಹಾಸನ ಜಿಲ್ಲೆಯ ರೈತ ಬಾಂಧವರು ಅಥವಾ ಯಾರೇ ಆದರೂ ಭೇಟಿ ಕೊಡಲಿಕ್ಕೆ ದಿನಾಂಕ 5 ನವೆಂಬರ್ 5 ನಿಗದಿಪಡಿಸಲಾಗಿದೆ. ನಾವು ನಮ್ಮ ಇಲಾಖೆಗಳು ರೈತ ಬಾಂಧವರು ಎಲ್ಲರೂ ಸಹ 5 ತಾರೀಕು ಹೋಗಿ ವೀಕ್ಷಣೆ ಮಾಡ್ಬೋದು. ಹಾಗನ್ಮಟ್ಟಿಗೆ ಬೇರೆ ದಿನಾಂಕಗಳು ಹೋಗಬಾರ್ದ ಅನ್ನೋ ನೀವು ಪ್ರಶ್ನೆ ನಿಮ್ಮಲ್ಲಿ ಬರ್ಬೋದು. ಬೇರೆ ದಿನಗಳು ಸಹ ನೀವು ಹೋಗ್ಬೋದು, ಆದರೆ ಬೇರೆ ದಿನಗಳನ್ನು ಬೇರೆ ಜಿಲ್ಲೆಗಳಿಗೆ ನಿಗದಿಪಡಿಸಲಾಗುತ್ತೆ, ಅದನ್ನೂ ಸಹ ತಾವು ಹೋಗಿ ನೋಡ್ಬೋದು. ಬಟ್ ಹೆಚ್ಚಿನ ಮಟ್ಟಿಗೆ ನಮ್ಮ ಇಲಾಖೆಗಳು ಕರ್ಕೊಂಡು ಹೋಗೋದಾಗಲಿ, ಸಂಘ ಸಂಸ್ಥೆಗಳು ರೈತರನ್ನ ಕರ್ಕೊಂಡು ಹೋಗೋದಾಗಲಿ, ತಾವು 5 ತಾರೀಕು ರೈತ ಬಾಂಧವರನ್ನ ಶನಿವಾರ ಕರ್ಕೊಂಡು ಹೋಗೋದು ಸೂಕ್ತ ಅಂತ ನನ್ನ ಭಾವನೆ. ಸರ್, ನವೆಂಬರ್ 3-6 ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದ ವತಿಯಿಂದ ಕೃಷಿ ಮೇಳ ಜರುಗ್ತಾ ಇದೆ. ಈ 4 ದಿನಗಳಲ್ಲಿ ಹಾಸನ ಜಿಲ್ಲೆಯ ರೈತ ಬಾಂಧವರಿಗೆ ಮೀಸಲು ಮಾಡಿರುವ ದಿನ ನವೆಂಬರ್ 5 ಶನಿವಾರ. ಸರ್, ಈ ಬಾರಿಯ ಕೃಷಿ ಮೇಳದ ಘೋಷವಾಕ್ಯ ಏನು ಸರ್? ಸರ್, ಕೃಷಿ ಮೇಳ 2022 ಘೋಷವಾಕ್ಯ ಕೃಷಿಯಲ್ಲಿ ನವೋದ್ಯಮಗಳು ಅಂತ, ಅಂದ್ರೆ ಸ್ಟಾರ್ಟ್ಅಪ್ಸ್ ಇನ್ ಅಗ್ರಿಕಲ್ಚರ್ ಅಂತ. ಅಂದ್ರೆ ಕೃಷಿ ಸಂಬಂಧಿತ ಯಾವ ಯಾವ ಕೈಗಾರಿಕೆಗಳನ್ನ ಅಥವಾ ಉದ್ಯಮಗಳನ್ನ ಸ್ಥಾಪನೆ ಮಾಡಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಒತ್ತು ಕೊಟ್ಟು ನಾವು ಪ್ರಾತ್ಯಕ್ಷಿಕೆಗಳನ್ನ ಪ್ರದರ್ಶನವನ್ನ ಏರ್ಪಡಿಸಿರ್ತೇವೆ. ಸೊ ಹಾಗಾಗಿ ಯುವಕರು ಅಥವಾ ಉದ್ಯಮಿಗಳು ಆಸಕ್ತಿ ಇರೋರು, ನಾವು ಹೊಸದಾಗಿ ಒಂದು ಕೈಗಾರಿಕೆಯನ್ನ ಅಥವಾ ನವೋದ್ಯಮಗಳನ್ನ ಸ್ಟಾರ್ಟ್ಅಪ್ಗಳನ್ನ ಮಾಡಬೇಕು ಅಂತ ಯಾರಾದರೂ ಆಸಕ್ತಿ ಇದ್ದಲ್ಲಿ ಖಂಡಿತವಾಗ್ಲೂ ಈ ಒಂದು ಕೃಷಿ ಮೇಳ ಅವರಿಗೆ ಬಹಳ ಸಹಾಯ ಆಗುತ್ತೆ. ಪ್ರತಿ ಬಾರಿ ಕೂಡ ಒಂದು ಕೃಷಿ ಮೇಳಕ್ಕೆ ನಾನು ಭೇಟಿ ಕೊಡ್ತೇನೆ ಅಂತಂದ್ರೆ ಅಲ್ಲಿ ಆಕರ್ಷಣೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಈ ಬಾರಿಯ ಕೃಷಿ ಮೇಳದ ಆಕರ್ಷಣೆಗಳು ಏನು ಸರ್? ಸರ್, ಈ ಬಾರಿಯ ಕೃಷಿ ಮೇಳದ ಆಕರ್ಷಣೆಗಳು ಅಂತಂದ್ರೆ, ಮೊದಲನೇದಾಗಿ ಕೃಷಿಯಲ್ಲಿ ನೂತನ ಮಾಹಿತಿ ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ ಅಂದರೂ ಈಗ ನಮ್ಮ ಸಾಫ್ಟ್ವೇರ್ ರಿಲೇಟೆಡ್ ಏನು ಕೃಷಿಯಲ್ಲಿ ಅಳವಡಿಕೆ ಮಾಡಿಕೊಳ್ಳಲಾಗಿದೆ ಅದರ ಬಗ್ಗೆ ಮಾಹಿತಿಯನ್ನು ಸಿಗ್ತದೆ. ಜಲಾನಯನ ನಿರ್ವಹಣೆ ಅಂದರೆ ನೀರನ್ನು ಹೇಗೆ ನಿರ್ವಹಣೆ ಮಾಡಬೇಕು, ನೀರನ್ನು ಹೇಗೆ ನಾವು ಹಾರ್ವೆಸ್ಟ್ ಮಾಡಬೇಕು, ವಾಟರ್ಶೆಡ್ ಏರಿಯಾದಲ್ಲಿ ನಾವು ನೀರನ್ನು ಹೇಗೆ ಕೊಯ್ಲು ಮಾಡಬೇಕು, ಅದನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡ್ತೀನಿ. ಮತ್ತು ತೋಟಗಾರಿಕೆ ಬೆಳೆಗಳು ಮತ್ತು ನಿಖರ ಕೃಷಿ ಪ್ರಾತ್ಯಕ್ಷಿಕೆ, ತೋಟಗಾರಿಕೆ ಬೆಳೆಗಳ ಬಗ್ಗೆ ಮಾಹಿತಿ ಇರ್ತದೆ ಎಲ್ಲ ಬೆಳೆಗಳ ಬಗ್ಗೆ. ಮತ್ತು ನಿಖರ ಕೃಷಿ ಪ್ರಿಸಿಷನ್ ಫಾರ್ಮಿಂಗ್ ಅಂದರೆ ಚಿಕ್ಕ ಏರಿಯಾದಲ್ಲಿ ಹೆಚ್ಚು ಉತ್ಪಾದನೆ ಮಾಡುವಂತಹ ತಂತ್ರಜ್ಞಾನಗಳನ್ನು ಅವರಿಗೆ ನಾವು ಏರ್ಪಡಿಸಿರ್ತೀವಿ. ಪಶುಸಂಗೋಪನೆಯಲ್ಲಿ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಎಲ್ಲವೂ ಬರ್ತವೆ. ಹೈನುಗಾರಿಕೆ, ಡೈರಿ ಸಂಬಂಧ, ಆಮೇಲೆ ಮೀನು ಸಾಕಾಣಿಕೆ, ಈ ಪ್ರಾತ್ಯಕ್ಷಿಕೆಗಳು ಸಹ ಇಲ್ಲಿ ಇರ್ತವೆ. ಸಿರಿಧಾನ್ಯಗಳು ಮತ್ತು ಮಹತ್ವ, ಸಿರಿಧಾನ್ಯಗಳು ತಾವ ರೈತ ಬಂದವರು ಗೊತ್ತಿದೆ, ನವಣೆ, ಬರಗು, ಸಾಮೆ, ಈ ಬೆಳೆಗಳನ್ನು ಯಾವ ರೀತಿ ಬೆಳಿಬೇಕು, ಅದರಲ್ಲಿ ಯಾವ್ಯಾವ ಹೊಸ ತಳಿಗಳಿದ್ದಾವೆ, ಮತ್ತೆ ಅದರಿಂದ ಯಾವ್ಯಾವ ಉತ್ಪನ್ನಗಳನ್ನ ಮಾಡಿ ರೈತ ಬಾಂಧವರು ಮಾರಾಟ ಮಾಡಬಹುದು ಅಥವಾ ಮಾಡ್ಕೊ ತಿನ್ನಬಹುದು ಅನ್ನೋದ್ರ ಬಗ್ಗೆ ಸಹ ಮಾಹಿತಿ ಇರುತ್ತೆ. ಮತ್ತೆ ಔಷಧೀಯ ಮತ್ತು ಸುಗಂಧ ದ್ರವ್ಯ ಸಸ್ಯಗಳು, ಅಂದರೆ ಕೆಲವೊಂದು ಔಷಧಿ ಸಸ್ಯಗಳು ರೈತ ಬಾಂಧವರಿಗೆ ತಿಳಿದಿರಲ್ಲ, ಹಾಗಾಗಿ ಔಷಧಿ ಸಸ್ಯಗಳನ್ನು ಸಹ ನಾವು ಪ್ರದರ್ಶನಕ್ಕೆ ಇಡ್ತೀವಿ. ಸೊ ದಟ್ ಕೆಲವೆಲ್ಲ ರೈತ ಬಾಂಧವರು ಮನೆಯಲ್ಲೇ ಬೆಳೆಸ್ಕೊಂಡು ಅದನ್ನು ಅವರು ಉಪಯೋಗಿಸ್ಕೋಬಹುದಂತಹ ಔಷಧಿ ಸಸ್ಯಗಳು ಮತ್ತು ಸುಗಂಧಯುಕ್ತ ಸಸ್ಯಗಳನ್ನು ಸಹ ನಾವು ಪ್ರದರ್ಶನಕ್ಕೆ ಇಡ್ತೀವಿ. ಮತ್ತೆ ಹೊಸದಾಗಿ ಬಿಡುಗಡೆ ಆದಂತಹ ತಳಿಗಳು, ಉದಾಹರಣೆಗೆ ಕಬ್ಬಿನಲ್ಲಿ ಹೊಸ ತಳಿ ಬರ್ತಾ ಇದೆ, ಭತ್ತದಲ್ಲಿ ಹೊಸ ತಳಿ ಬರ್ತಾ ಇದೆ, ರಾಗಿಯಲ್ಲಿ ಹೊಸ ತಳಿ ಬರ್ತಾ ಇದೆ. ಹೀಗೆ ಪ್ರತಿ ವರ್ಷವೂ ಸಹ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಈ ಭಾಗಕ್ಕೆ ಸೂಕ್ತವಾದಂತಹ ಹೊಸ ರಾಗಿ ತಳಿಗಳು, ಭತ್ತ ತಳಿಗಳು, ಕಬ್ಬಿನ ತಳಿಗಳನ್ನು ಬಿಡುಗಡೆ ಮಾಡ್ತೀವಿ. ಅದನ್ನ ಇಲ್ಲಿ ಪ್ರಾತ್ಯಕ್ಷಿಕೆ ಇಡ್ತೀವಿ, ಹೊಸದಾಗಿ ರೈತ ಬಾಂಧವರಿಗೆ ಪರಿಚಯ ಆಗಲಿ ಅನ್ನೋದಕ್ಕೆ. ಆಮೇಲೆ ಈ ಮನೆ ಮೇಲೆ ಅಥವಾ ನೀರನ್ನ ಯಾವ ರೀತಿ ಕೊಯ್ಲು ಮಾಡಬಹುದು, ಮನೆ ಮೇಲೆ ಬಿದ್ದಂತಹ ಮಳೆ ಅಥವಾ ಬಿಲ್ಡಿಂಗ್ ಮೇಲೆ ಬಿದ್ದಂಥ ಮಳೆಯನ್ನ ಯಾವ ರೀತಿ ನೀರನ್ನ ಕೊಯ್ಲು ಮಾಡಿ ಅದನ್ನ ಯಾವ ರೀತಿ ಸಂಗ್ರಹಣ ಮಾಡಿ ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆ ಸಹ ಮಾಹಿತಿ ಕೊಡಲಿಕ್ಕೆ ಪ್ರಾತ್ಯಕ್ಷಿಕೆಯನ್ನು ಏರ್ಪಡಿಸಿರ್ತೇವೆ. ಆಮೇಲೆ ಸಮಗ್ರ ಪೋಷಕಾಂಶಗಳು, ರೋಗ ಮತ್ತು ಪೀಡೆ ನಿರ್ವಹಣೆ. ಈಗ ಪೋಷಕಾಂಶಗಳು ಅಂತಿದ್ದಂಗೆ ನಮ್ಮ ರೈತ ಬಾಂಧವರು ಬರೀ ಯೂರಿಯಾ ಯೂಸ್ ಮಾಡೋದು ಅಂತ ಅನ್ಕೊಂಡಿರ್ತಾರೆ, ಆದರೆ ಸಮಗ್ರ ಅದು ಒಂದು ಗಿಡ 16 ಪೋಷಕಾಂಶಗಳು ಬೇಕು. ಖಂಡಿತ ಅದು 16 ಪೋಷಕಾಂಶಗಳನ್ನ ಯಾವ ರೀತಿಯಾಗಿ ನಾವು ಕೊಡಬೇಕು ಅನ್ನೋದ್ರ ಬಗ್ಗೆ ಪ್ರಾತ್ಯಕ್ಷಿಕೆಯನ್ನು ಏರ್ಪಡಿಸಿ ರೈತ ಬಾಂಧವರು. ಸೊ ದಟ್ ಆ ಗಿಡಗಳಾಗಲಿ ಅಥವಾ ಮರಗಳಲ್ಲಿ ಬೆಳೆಯಲು ತುಂಬಾ ಅತ್ಯುತ್ತಮವಾಗಿ ಬೆಳೆದು ಪೋಷಕಾಂಶ ಯುಕ್ತ ಆಹಾರವನ್ನು ನಮಗೆ ಕೊಡುತ್ತವೆ. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ. ಮತ್ತೆ ರೋಗ ಮತ್ತೆ ಪೀಡೆ ನಿರ್ವಹಣೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ಅವರನ್ನ ತಡೆಗಟ್ಟಬಹುದು, ನಿಯಂತ್ರಣ ಮಾಡ್ಕೋಬಹುದು ಅನ್ನೋದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತೀವಿ. ಮತ್ತೆ ಇನ್ನೂ ಮುಂದಕ್ಕೋಗಿ ಮಣ್ಣು ಪರೀಕ್ಷೆಗೆ ಅನುಗುಣವಾಗಿ ಪೋಷಕಾಂಶಗಳನ್ನ ಹಾಕೋದು. ಆಲ್ರೆಡಿ ಕೆಲವು ಪೋಷಕಾಂಶಗಳು ಮಣ್ಣಲ್ಲಿ ಇರ್ತವೆ, ಸುಮ್ಮನೆ ತಗೊಂಡಾಗ ನಾವು ಹಾಕೋದಲ್ಲ, ಮತ್ತೆ ಅದು ವೇಸ್ಟ್, ದುಡ್ಡಿನಿಂದ ಹಣ ವೇಸ್ಟ್ ಆಗ್ತದೆ. ಅದರ ಬದಲಾಗಿ ಮಣ್ಣಿನ ಪರೀಕ್ಷೆ ಮಾಡಿ ಮಣ್ಣಲ್ಲಿ ಏನಿದೆ ಇನ್ ಬಾಕಿ ಏನು ಹಾಕಬೇಕು ಅನ್ನೋದ್ರ ಬಗ್ಗೆ ನಾವು ಹೆಚ್ಚು ಮಹತ್ವವನ್ನು ಕೊಟ್ಟು ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸಿರ್ತೀವಿ. ಆಮೇಲೆ ಜೈವಿಕ ಹಾಗೂ ನವೀಕರಿಸಲ್ಪಡುವ ಇಂಧನ. ಈಗ ನಮಗೆ ತಿಳಿದ್ರ ಹಾಗೆ ಈಗಾಗಲೇ ಪೆಟ್ರೋಲ್ ಡೀಸೆಲ್ನ ಹೊರದೇಶದಿಂದ ಲಕ್ಷಾಂತರ ಹಣ ಕೊಟ್ಟು ನಾವು ಆಮದು ಮಾಡ್ಕೊಳ್ತೇವೆ, ಅದರ ಬದಲಾಗಿ ಸ್ಥಳೀಯವಾಗಿ ಸಿಗುವಂತಹ ಹೊಂಗೆ ಆಗಲಿ ಅಥವಾ ಬೇವಾಗಲಿ ಅಥವಾ ಯಾವುದೇ ಎಣ್ಣೆ ಬರುವಂತಹ ಪದಾರ್ಥಗಳನ್ನು ಉಪಯೋಗಿಸಿ ಎಣ್ಣೆ ತೆಗೆದು ಅದನ್ನು ಡೀಸೆಲ್ ಆಗಿ ಕನ್ವರ್ಟ್ ಮಾಡಿಕೊಂಡು ಅದನ್ನು ಡೀಸೆಲ್ ಆಗಿ ಯೂಸ್ ಮಾಡುವಂತಹ ತಂತ್ರಜ್ಞಾನ ನಮ್ಮಲ್ಲಿದೆ, ಅದನ್ನು ಪ್ರದರ್ಶನಕ್ಕೆ ಇಡ್ತೀವಿ. ಆಮೇಲೆ ಮಾರುಕಟ್ಟೆ ನೈಪುಣ್ಯತೆ ಮಾಹಿತಿ ಯಾವಲ್ಲೆಲ್ಲಿ ಏನೇನು ರೇಟ್ ಇದೆ, ಎಲ್ಲೆಲ್ಲಿ ಪದಾರ್ಥಗಳನ್ನ ಅಥವಾ ನಾವು ಬೆಳೆಗಳನ್ನ ಎಲ್ಲೆಲ್ಲಿ ಮಾರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಗೆ ನಾವು ಮಾಹಿತಿಯನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೂ ಮಾಹಿತಿಯನ್ನು ಕೊಡ್ತೀವಿ. ಮತ್ತೆ ಸಾವಯವ ಕೃಷಿ ಪದ್ಧತಿಗಳು, ಸಾವಯವ ಕೃಷಿ ಅಂತಂದ್ರೆ ಹೇಗೆ ಮಾಡಬೇಕು, ಸಾವಯವ ಕೃಷಿ ಪದ್ಧತಿ ಅಂದ್ರೆ ಕೆಲವೆಲ್ಲ ನಮ್ಮ ರೈತ ಬಾಂಧವರು ಕೆಲವು ತಪ್ಪು ಕಲ್ಪನೆ ತಿಳ್ಕೊಂಡ್ರೆ ಸಾವಯವ ವಸ್ತುಗಳನ್ನ ಮಾರುಕಟ್ಟೆಯಿಂದ ತಂದು ಹಾಕಬೇಕು ಅಂತ. ಸಾವಯವ ವಸ್ತುಗಳನ್ನ ಮಾರುಕಟ್ಟೆ ತಂದು ಹಾಕೋದಲ್ಲ, ನಮ್ಮಲ್ಲಿ ಸಿಗುವಂತ ಸಾಗಣಿ ಮತ್ತು ಫಾರಂ ವೇಸ್ಟ್ ಅನ್ನ ಗೊಬ್ಬರ ಮಾಡ್ಕೊಂಡು ಮತ್ತೆ ಮಣ್ಣಾಕಿ ಮಣ್ಣನ್ನು ಫಲವತ್ತತೆ ಮಾಡಿಕೊಂಡು ವ್ಯವಸಾಯ ಮಾಡೋದು, ಅದೇ ಸಾವಯವ ಕೃಷಿ. ಅದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಮನವರಿಕೆ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ಅವ್ರ ಶೋಷಣೆಗೆ ಒಳಗಾಗ್ಬಿಡ್ತಾರೆ. ಅದಕ್ಕೋಸ್ಕರ ಒಂದು ಇದನ್ನು ಮಾಡಿರ್ತೀವಿ. ಆಮೇಲೆ ಕೊಯ್ಲಿನ ನಂತರ ಏನ್ ತಾಂತ್ರಿಕತೆ ಇದೆ, ಯಾವ ರೀತಿ ಶೇಖರಣೆ ಮಾಡಬೇಕು, ಯಾವ ರೀತಿ ಸಂಸ್ಕರಣೆ ಮಾಡಬೇಕು, ಯಾವ ರೀತಿ ಮೌಲ್ಯವರ್ಧನೆ ಮಾಡಬೇಕು. ಈಗ ಉದಾಹರಣೆಗೆ ಈಗ ನಮ್ಮ ಭಾಗದಲ್ಲಿ ರಾಜಮಡಿ ಭತ್ತವನ್ನು ಬೆಳೀತಾರೆ. ಕೆಲವು ಬುದ್ಧಿವಂತರು ಏನ್ ಮಾಡ್ತಾರೆ, ರಾಜಮಡಿ ಭತ್ತವನ್ನು ಬೆಳೆದು ಶೇಖರಣೆ ಮಾಡಿ ಅಕ್ಕಿ ಮಾಡಿ ಮಾರಾಟ ಮಾಡ್ತಾರೆ, ಅದೇ ಮೌಲ್ಯವರ್ಧನೆ. ಅಂದ್ರೆ ನೀವು ಏನೋ ಒಂದು ಕ್ವಿಂಟಲ್ಗೆ ಬರೀ 1,900 ತಗೋತಿದ್ರೆ ಅಕ್ಕಿ ಮಾಡಿ ಮಾರಾಟ 2,500 ಸಿಗುತ್ತೆ. ಸೊ ಇದು ಮೌಲ್ಯವರ್ಧನೆ ಮಾಡಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಆಮೇಲೆ ಈಗ ಬಿತ್ತನೆ ಬೀಜಗಳ ಮೊಳಕೆ ಪರೀಕ್ಷೆ ಮತ್ತು ಶೇಖರಣೆ ಆಗಿ ಬಿತ್ತನೆ ಬೀಜ ತಂದುಬಿಡ್ತಾರೆ. ಅದು ತೋಟಕ್ಕೆ ಬಿತ್ತಿ ಅಥವಾ ಹೊಲಕ್ಕೆ ಬಿತ್ತಿದ ಮೇಲೆ ಬೀಜ ಮೊಳಕೆ ಆಗಲಿಲ್ಲ ಅಂತ ಹೇಳೋ ಬದಲು ಆ ಬ್ಯಾಗನ್ನು ಓಪನ್ ಮಾಡಿ ಒಂದು 4 ತಕೊಂಡು ಇದು ಒಳ್ಳೇದೋ ಕೆಟ್ಟದೋ ಮೊಳಕೆ ಹೊಡಿತೋ ಇಲ್ಲ ಅಂತ ಪ್ರಥಮವಾಗಿ ನೀವು ಪರೀಕ್ಷೆ ಮಾಡ್ಕೊಬಿಡ್ಬೋದು. ಅದನ್ನ ನಾವು ಪ್ರಾತ್ಯಕ್ಷಿಕ ಮೂಲಕ ರೈತ ಬಾಂಧವರಿಗೆ ಮನವರಿಕೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡ್ಕೊಳ್ತೀವಿ. ಆಮೇಲೆ ಸಮಗ್ರ ಬೇಸಾಯ ಪದ್ಧತಿ ಪ್ರಾತ್ಯಕ್ಷಿಕಗಳು. ಸಮಗ್ರ ಬೇಸಾಯ ಅಂದ್ರೇನು, ನಮ್ಮಲ್ಲಿ ಈಗ ಸಾಮಾನ್ಯವಾಗಿ ನಾವು ಲಾಸ್ ಆಗದ ಯಾವಾಗ ಅಂತಂದ್ರೆ ಬರೀ ಜೋಳನೇ ಬೆಳೆದ್ಬಿಡೋದು 10 ಎಕರೆ, ಬರೀ ರಾಗಿನೇ ಬೆಳೆದ್ಬಿಡೋದು, ರಾಗಿ ರೇಟ್ ಬಿದ್ದೋದಾಗ ಹೋಯ್ತು, ಬರಿ ಜೋಳನೇ ಬೆಳೆದ್ರು ಹತ್ತು ಎಕರೆಗೆ, ಜೋಳದ ರೇಟ್ ಬಿದ್ದಾದಾಗ ಹೋಯ್ತು, ಅಥವಾ ಬರೀ ತೆಂಗೆ ಹಾಕೊಂಡು ಸುಮ್ಮನಿರೋದು, ಈ ರೀತಿ ಅಲ್ಲ. ಏಕ ಬೆಳೆ ಪದ್ಧತಿ ಆಗಬಾರದು. ಸಮಗ್ರವಾದ ಒಂದು ನಾಲ್ಕು ಬೆಳೆ, ಒಂದು ತೆಂಗೋ ಅಥವಾ ಒಂದು ಮಾವೋ ಅಥವಾ ಇನ್ನೊಂದು ಸಪೋರ್ಟ್ ಅಂದ್ರೆ ತೋಟಗಾರಿಕೆ ಬೆಳೆ ಒಂದು ಭಾಗ, ಕೃಷಿ ಬೆಳೆ ಅಥವಾ ರಾಗಿನೋ ಅಥವಾ ಜೋಳನೋ ಅಥವಾ ಭತ್ತನೋ ಅದೊಂದು ಭಾಗ, ಮತ್ತೆ ಪ್ರಾಣಿ. ಹೀಗೆ ಒಂದು ಮೂರು ಅಥವಾ ನಾಲ್ಕು ಚಟುವಟಿಕೆಗಳು ಇರಬೇಕು ಅವ್ರ ಹತ್ರ. ಈಗ ಸಪೋಸ್ ರಾಗಿಗೆ ಅಥವಾ ಜೋಳಕ್ಕೆ ರೇಟ್ ಬಿದ್ದೋದ್ರೆ ಅಟ್ಲೀಸ್ಟ್ ನನಗೆ ತೆಂಗಿರ್ತದೆ, ಅಥವಾ ನಮ್ಮ ಹಾಲು ಕರೆದು ಅಥವಾ ಕುರಿ ಮೇಕೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಅಂದ್ರೆ ಹಿಂಗ ಮೂರು ನಾಲ್ಕು ಚಟುವಟಿಕೆಗಳಲ್ಲಿ ಇರಬೇಕು. ಅದೇ ಸಮಗ್ರ ಕೃಷಿ ಪದ್ಧತಿ, ಅದನ್ನ ಪ್ರಾತ್ಯಕ್ಷಿಕೆ ಮಾಡ್ತೀವಿ. ಯಾವುದು ಏಕ ಬೆಳೆ ಪದ್ಧತಿ ಮೇಲೆ ಡಿಪೆಂಡ್ ಆಗಬಾರದು. ಆಮೇಲೆ ಯಂತ್ರೋಪಕರಣಗಳು, ಈಗ ಹೊಸ ಹೊಸದಾಗಿ ಯಂತ್ರೋಪಕರಣಗಳು ಬರ್ತಾವೆ ಕೃಷಿಯಲ್ಲಿ, ಅದನ್ನ ನಾವು ಪ್ರದರ್ಶನ ಕೊಡ್ತೀವಿ ರೈತ ಬಾಂಧವರಿಗೆ ಅನುಕೂಲಕ್ಕೋಸ್ಕರ. ಅದನ್ನ ಪ್ರದರ್ಶನ ಕೊಡ್ತೀವಿ. ಆಮೇಲೆ ಹವಾಮಾನ ಚತುರ ಕೃಷಿ, ಈಗ ಹವಾಮಾನ ಬದಲಾದಂತೆ ಅವಕ್ಕೆ ಹೊಸ ಹೊಸ ತಳಿಗಳು ಬೇಕು. ಈಗ ಹವಾಮಾನ, ಈಗ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ, ಉಷ್ಣಾಂಶ ಜಾಸ್ತಿ ಆಗ್ತದೆ, ಕೆಲವು ತಳಿಗಳು ಕೆಲವು ಬೆಳೆಗಳು ಬೀಜನೆ ಕಟ್ಟಲ್ಲ, ಇಳುವರಿ ಕಡಿಮೆ ಆಗುತ್ತೆ. ಈ ಬದಲಾದಂತ ಹವಾಮಾನಕ್ಕೆ ಯಾವ ತರ ತಳಿಗಳನ್ನ ನೀವು ಬೆಳಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಮತ್ತೆ ಪ್ರಾತ್ಯಕ್ಷಿಕೆ ಇರ್ತದೆ. ಆಮೇಲೆ ಖುಷ್ಕಿ ಬೇಸಾಯಕ್ಕೆ ಸೂಕ್ತವಾದ ಬೆಳೆ ಪದ್ಧತಿಗಳು, ಡ್ರೈಲ್ಯಾಂಡ್ ಅಗ್ರಿಕಲ್ಚರ್ಗೆ ಯಾವ ಬೆಳೆಗಳನ್ನ ಅತ್ಯಂತ ಕಡಿಮೆ ನೀರು ಬೇಕಾದಂತಹ ವೇಸ್ಟ್ ಲ್ಯಾಂಡ್ ಅಲ್ಲಿ ಅಥವಾ ಖುಷ್ಕಿ ಜಾಗದಲ್ಲಿ ಯಾವ ತರದ ಬೆಳೆಗಳನ್ನ ನೀವು ಬೆಳೆಯಬಹುದು ಅನ್ನೋದ್ರ ಬಗ್ಗೆ ಸಹ ಪ್ರಾತ್ಯಕ್ಷಿಕೆ ಇರ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹನಿ ಮತ್ತು ತುಂತುರು ನೀರಾವರಿ ಪದ್ಧತಿಗಳು, ಈಗ ವಾಟರ್ ಸೇವ್ ಮಾಡಲೇಬೇಕು. ಈ ವರ್ಷ ಮಳೆ ಹೋಗಿದೆ ಅಂದ್ಬಿಟ್ಟು ಪ್ರತಿ ವರ್ಷ ಹೀಗೆ ಹೇಳಕ್ಕಾಗಲ್ಲ. ನಾವು ಬೋರ್ವೆಲ್ ಹೊಡೆದು ಬೋರ್ವೆಲ್ ಭೂಮಿಯಲ್ಲಿ ಇರ್ತಕ್ಕಂಥ ನೀರು ತೆಗಿತಾ ಹೋದ್ರೆ ಅದನ್ನು ಒಳಗಡೆ ಸರೋವರ ಇರಲ್ಲ, ಸ್ವಲ್ಪ ಪ್ರಮಾಣದ ನೀರಲ್ಲಿರ್ತದೆ. ಅದನ್ನ ಏನಾದ್ರು ಮಿತವಾಗಿ ಬೆಳೆಸ್ಕೊಂಡ್ರೆ 10 ವರ್ಷ ಬರ್ತದೆ, ಅಥವಾ ನಮ್ಗೆ ಬೇಕಾದಂಗೆ ಬೆಳೆಸ್ಕೊಂಡ್ರೆ 2 ವರ್ಷಕ್ಕೆ ಬೋರ್ವೆಲ್ ಡ್ರೈ ಆಗೋಗ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಮೂಲಕ 1 ಎಕರೆ ಬದಲು 5 ಎಕರೆಗೆ ಯಾವ ರೀತಿ ನೀರಾವರಿ ಮಾಡಬಹುದು ಅದೇ ನೀರನ್ನ ಬಳಸ್ಕೊಂಡು ಅನ್ನೋದ್ರ ಬಗ್ಗೆ ಪ್ರಾತ್ಯಕ್ಷಿಕೆಗಳು. ಹೀಗೆ ಹಲವಾರು ಪ್ರಾತ್ಯಕ್ಷಿಕಗಳು ರೈತ ಬಾಂಧವರಿಗೆ ಬಹುಶಃ ಬಂದ್ರೆ ಒಂದಿನಕ್ಕೆ ನೋಡಕ್ಕಾಗಲ್ಲ, ಅಷ್ಟೊಂದು ಪ್ರಾತ್ಯಕ್ಷಿಕಗಳಿರುತ್ತೆ, ಅಷ್ಟೊಂದು ಮಳೆಗಳಿರುತ್ತೆ. ಇದು ರೈತ ಬಾಂಧವರು ಹೇಳದಂತ ವಿಷಯನೇ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಒಂದೇ ದಿನಕ್ಕೆ ಆಗಲ್ಲ, ಅಷ್ಟೊಂದು ಮಳೆಗಳಿರ್ತವೆ ಆಕ್ಚುಲಿ. ಹಾಗಾಗಿ ಖಂಡಿತವಾಗ್ಲೂ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ರೈತರು ಅಂತಂದ್ರೆ ಅಟ್ಲೀಸ್ಟ್ 1 ವರ್ಷಕ್ಕೆ 1 ಸಾರಿ ಕೃಷಿ ಮೇಳಕ್ಕೆ ಭೇಟಿ ಇತ್ತು, ಏನೇನು ಹೊಸದು ಬಂದಿದೆ, ನಾನೇನ್ ಮಾಡ್ತಾ ಇದ್ದೀನಿ, ಹೊಸದಾಗ ಏನಿದೆ, ಏನ್ ಸುಧಾರಣೆ ಮಾಡ್ಕೋಬಹುದು ಅನ್ನೋದಕ್ಕೆ ಅವ್ರೊಂದ್ಸರಿ ಕೃಷಿ ಮೇಳಕ್ಕೆ ಭೇಟಿ ಇತ್ತು, ಮಾಹಿತಿ ಪಡೆದ್ರೆ ಬಹಳ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಬಹಳ ಪ್ರಮುಖವಾಗಿ ಈ ಬಾರಿಯ ಕೃಷಿ ಮೇಳದ ಆಕರ್ಷಣೆಗಳತ್ತ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಈಗ ಯಾವುದೇ ಒಂದು ಕೃಷಿ ಮೇಳ ಆಗ್ಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಜರುಗಬೇಕು ಅನ್ನೋದಾದ್ರೆ ಒಂದು ಸಂಸ್ಥೆ ಅಥವಾ ಒಂದು ವಿಶ್ವವಿದ್ಯಾನಿಲಯ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಈ ಬಾರಿಯ ಕೃಷಿ ಮೇಳಕ್ಕೆ ಯಾವೆಲ್ಲ ಸಂಘ ಸಂಸ್ಥೆಗಳು ಸಹಕಾರ ಮಾಡಿ ಈ ಒಂದು ಕೃಷಿ ಮೇಳವನ್ನು ಆಯೋಜನೆ ಮಾಡ್ತಾ ಇದೆ ಅಂತ ಹೇಳಿ ಸರ್. ಸರಿಗ ಈ ಕೃಷಿ ಮೇಳ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಯಾರ್ಯಾರೆಲ್ಲ ಸಹಯೋಗದಲ್ಲಿದ್ದಾರೆ ಅಂತಂದ್ರೆ ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ ಹಾಗೂ ಕರ್ನಾಟಕ ರಾಜ್ಯ ಜಲಾನಯನ ಅಭಿವೃದ್ಧಿ, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಅರಣ್ಯ ಇಲಾಖೆ, ಪಶುಸಂಗೋಪನೆ ಇಲಾಖೆ, ಮೀನುಗಾರಿಕೆ ಇಲಾಖೆ, ಕೃಷಿ ಮಾರುಕಟ್ಟೆ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ನಬಾರ್ಡು, ಕರ್ನಾಟಕ ಹಾಲು ಮಹಾಮಂಡಳಿ ಮತ್ತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು, ಈ ಎಲ್ಲ ಸಂಸ್ಥೆಗಳ ಸಹಯೋಗದೊಂದಿಗೆ ನಾವು ಕೃಷಿ ವಿಶ್ವವಿದ್ಯಾನಿಲಯ GKVKಯಲ್ಲಿ 3-6ವರೆಗೆ ಕೃಷಿ ಮೇಳವನ್ನು ಏರ್ಪಡಿಸಿದ್ದೀವಿ. ಇವರು ಪ್ರತಿ ವರ್ಷದಂತೂ ಸಹ ಈ ವರ್ಷವೂ ಸಹ ಅವರ ಸಹಯೋಗ ಇದ್ದೇ ಇರ್ತದೆ. ಹಾಗೆ ಅವರು ಸಹ ಎಲ್ಲ ಸಂಸ್ಥೆಗಳು ಸಹ ರೈತ ಬಾಂಧವರು ಬಂದು ನೋಡಲಿಕ್ಕೆ ಉತ್ತೇಜನವನ್ನು ನೀಡ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಕೃಷಿ ಮೇಳವನ್ನ ಆಯೋಜನೆಯನ್ನ ಮಾಡಿದೆ. ಸಹಜವಾಗಿ ಉತ್ತಮವಾದಂತಹ ಬೆಳೆಯನ್ನ ಬೆಳೀಲಿ ನಮ್ಮ ರೈತ ಬಾಂಧವರು ಅಂತೇಳಿ ಅವರನ್ನ ಪ್ರೋತ್ಸಾಹ ಮಾಡಿ ಬೆನ್ನನ್ನ ತಟ್ಟಿ ಅವರನ್ನ ಗೌರವಿಸ್ತಕ್ಕಂತಹ ಕೆಲಸವನ್ನು ಕೂಡ ಮಾಡ್ತಾ ಬಂದಿದೆ. ಹಾಗಾಗಿ ಈ ಬಾರಿಯ ಕೃಷಿ ಮೇಳದಲ್ಲಿ ನಮ್ಮ ರೈತ ಬಾಂಧವರನ್ನ ಪ್ರೋತ್ಸಾಹಿಸಲಿಕ್ಕೆ ಏನೆಲ್ಲ ಪ್ರಶಸ್ತಿಗಳು ಇದೆ ಹಾಗೂ ಯಾವ ಯಾವ ಮಟ್ಟದಲ್ಲಿ ಪ್ರಶಸ್ತಿಗಳನ್ನ ನೀಡ್ತಾ ಇದ್ದೀರಿ ಸರ್? ಖಂಡಿತ, ಪ್ರತಿ ಬಾರಿಯಂತೆ ಈ ಬಾರಿಯೂ ಸಹ ರೈತ ಬಾಂಧವರನ್ನ ಪ್ರೋತ್ಸಾಹಿಸಲಿಕ್ಕೆ ನಾವು ರಾಜ್ಯ ಮಟ್ಟದಲ್ಲಿ ಶ್ರೀ HD ದೇವೇಗೌಡ ಅತ್ಯುತ್ತಮ ರೈತ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀವಿ ಒಬ್ಬ ರೈತರಿಗೆ ರಾಜ್ಯ ಮಟ್ಟದಲ್ಲಿ. ಅವ್ರು ರೈತ ಆಗಿರ್ಬೋದು, ರೈತ ಮಹಿಳೆ ಯಾರು ಒಬ್ಬರಿಗೆ ಮಾತ್ರ. ಆಮೇಲೆ ತೋಟಗಾರಿಕಾ ಪಿತಾಮಹ ಅಂತ ಹೇಳ್ತಾರೆ, MH ಮರೀಗೌಡ ಅತ್ಯುತ್ತಮ ರೈತ ಅಥವಾ ರೈತ ಮಹಿಳೆ ಪ್ರಶಸ್ತಿಯನ್ನು ಒಂದನ್ನ ಕೊಡ್ತೀವಿ. ಆಮೇಲೆ ಕ್ಯಾನ್ ಬ್ಯಾಂಕ್ ಅತ್ಯುತ್ತಮ ರೈತ ಮತ್ತು ರೈತ ಮಹಿಳೆ ಎರಡು ಪ್ರಶಸ್ತಿಗಳನ್ನ ಕೊಡ್ತೀವಿ. ಇನ್ನು ಮುಂದೆ ಹೋಗಿ ಡಾಕ್ಟರ್ ದ್ವಾರಕಿನಾಥ್, ಇವರು ನಮ್ಮ ಪ್ರಥಮ ಹಂತಗಳಲ್ಲಿ ಯಾವಾಗ ಈ ಗ್ರೀನ್ ರೆವಲ್ಯೂಷನ್ ಆಯಿತು, ಹಸಿರು ಕ್ರಾಂತಿ, ಆ ಒಂದು ಸಮಯದಲ್ಲಿ ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡಿದಂತಹ, ಬಹಳ ಹೆಸರುಗಳನ್ನು ಗಳಿಸಿದಂತಹ ವಿಸ್ತರಣ ನಿರ್ದೇಶಕರಾದಂತಹ ಡಾಕ್ಟರ್ ದ್ವಾರಕಿನಾಥ್ ಅಂದ್ಬಿಟ್ಟು ಅವರ ಹೆಸರಲ್ಲೂ ಸಹ ರಾಜ್ಯ ಮಟ್ಟದ ಅತ್ಯುತ್ತಮ ರೈತ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಡಾಕ್ಟರ್ ದ್ವಾರಕಿನಾಥ್ ಅತ್ಯುತ್ತಮ ವಿಸ್ತರಣಾ ಕಾರ್ಯಕರ್ತ ಅಂದ್ರೆ ಕೃಷಿ ಇಲಾಖೆಲಿ ಆಗ್ಬೋದು, ತೋಟಗಾರಿಕೆಲಿ ಆಗ್ಬೋದು, ಅಥವಾ ಕೃಷಿ ವಿಶ್ವವಿದ್ಯಾಲಯದಾಗ್ಬೋದು, ಯಾರು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿರ್ತಾರೆ ಆಫೀಸರ್ಸ್, ಅವರನ್ನು ಸಹ ಗುರುತು ನೋಡಿ ಅವ್ರಿಗೂ ಸಹ ಪ್ರಶಸ್ತಿಯನ್ನ ಕೊಡ್ತಾರೆ. ಇದರ ಜೊತೆಗೆ ನಮ್ಮ ಜಿಲ್ಲೆ ವ್ಯಾಪ್ತಿಗೆ ಬಂದ್ರೆ, ಜಿಲ್ಲಾ ಮಟ್ಟದ ರೈತ ಮತ್ತು ರೈತ ಮಹಿಳೆ ಎರಡು ಪ್ರಶಸ್ತಿಗಳನ್ನ ಕೊಡ್ತೀವಿ. ಆಮೇಲೆ ತಾಲೂಕು ಮಟ್ಟದಲ್ಲಿ ಪ್ರತಿ ತಾಲೂಕಿಗೆ ತಾಲೂಕು ಮಟ್ಟದ ಯುವ ರೈತ ಮತ್ತು ರೈತ ಮಹಿಳೆ, ಪ್ರತಿ ತಾಲೂಕಿಗೆ ಒಂದು ಯುವ ರೈತ ಇನ್ನೊಂದು ಯುವ ರೈತ ಮಹಿಳೆ, ಪ್ರತಿ ತಾಲೂಕು ಎರಡೆರಡು ಅಂದ್ರೆ ಎಂಟು ತಾಲೂಕಿಗೆ 16 ಪ್ರಶಸ್ತಿಗಳನ್ನು ಕೊಡ್ತೀವಿ. ಇವೆಲ್ಲವನ್ನೂ ಸಹ ದಿನಾಂಕ 5 ನವೆಂಬರ್ 5 ಶನಿವಾರ ಮಂತ್ರಿಗಳ ಸಮ್ಮುಖದಲ್ಲಿ ಈ ನಮ್ಮ ರೈತ ಬಾಂಧವರನ್ನ ನಾವು ಗೌರವಿಸ್ತೇವೆ, ಪ್ರಶಸ್ತಿ ಕೊಟ್ಟು ಗೌರವಿಸ್ತೀವಿ. ಅಂದ್ರೆ ಒಟ್ಟಾರೆ ರಾಜ್ಯ ಮಟ್ಟದ 4 ಪ್ರಶಸ್ತಿ ಜೊತೆಗೆ ಒಂದು ಅಧಿಕಾರಿಗಳಿಗಾಗಿ ಒಂದು ಪ್ರಶಸ್ತಿ, ಅದರ ಜೊತೆಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿ ಇದೆ, ಅದು ರೈತ ಮತ್ತು ರೈತ ಮಹಿಳೆ, ಹಾಗೂ ತಾಲೂಕು ಮಟ್ಟದಲ್ಲಿ ಯುವ ರೈತ ಮತ್ತು ಯುವ ರೈತ ಮಹಿಳೆ ಈ ವಿಭಾಗದಲ್ಲಿ ಒಟ್ಟು ಪ್ರಶಸ್ತಿಗಳನ್ನ ನೀಡ್ತಾ ಬಂದಿದ್ದೀರಿ. ಈಗ ತಾವು ಆರಂಭದಲ್ಲಿ ಒಂದು ವಿಚಾರವನ್ನ ತಿಳಿಸಿದ್ರಿ, ನವೆಂಬರ್ 5 ಹಾಸನ ಜಿಲ್ಲೆಯ ರೈತ ಬಾಂಧವರು ಕೃಷಿ ಮೇಳಕ್ಕೆ ಭೇಟಿಯನ್ನು ನೀಡಬೇಕು ಅಂತೇಳಿ, ಈ ಕುರಿತಂತೆ ಒಂದಷ್ಟು ವಿಚಾರಗಳನ್ನು ವಿವರವಾಗಿ ಹಂಚಿಕೊಳ್ಳಿ ಸರ್. ಖಂಡಿತವಾಗಿ, ಈಗ 4 ದಿನಗಳಲ್ಲಿ ಎರಡೆರಡು ಅಥವಾ 3 ಜಿಲ್ಲೆಗಳಿಗೆ ಒಂದೊಂದು ದಿನವನ್ನ ವಿಭಾಗ ಮಾಡಿರ್ತೀವಿ, ಯಾಕಂದ್ರೆ ಎಲ್ಲರೂ ಒಂದೇ ದಿನ ಬಂದ್ಬಿಟ್ಟು ರಶ್ ಆಗ್ಬಿಡ್ತದೆ, ನೋಡ್ಲಿಕ್ಕೆ ಆಗೋದಿಲ್ಲ. ಪ್ರತಿ ವರ್ಷ 2-2.5 ಲಕ್ಷ ಜನ ರೈತರು ಬರ್ತಾರೆ. ಆ ಒಂದು ವಾಹನ ದಟ್ಟಣೆ, ಆ ಒಂದು ಜನಸಂಖ್ಯೆ ಎಲ್ಲ ನಾವು ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕು ಅಂತಂದ್ರೆ ಡಿವೈಡ್ ಮಾಡ್ತೀವಿ. ಹಾಗಾಗಿ ಈಗ ಸಾಮಾನ್ಯವಾಗಿ ನಮ್ಮ ಹಾಸನ ಜಿಲ್ಲೆಯಿಂದ ಬರೋ ಅಂತ ದಿನವನ್ನ ನಾವು ನವೆಂಬರ್ 5 ಶನಿವಾರಕ್ಕೆ ನಿಗದಿಪಡಿಸಿರ್ತೀವಿ. ಇಲ್ಲಿ ನಮ್ಮ ಜಿಲ್ಲೆಯಿಂದ ಸಾಮಾನ್ಯವಾಗಿ ಸಂಘ ಸಂಸ್ಥೆಗಳು, ಇಲಾಖೆಗಳು ಎಲ್ಲರೂ ಸಹ ರೈತ ಬಾಂಧವರನ್ನ ಕರ್ಕೊಂಡು ಹೋಗ್ತಾರೆ, ಪ್ರೋತ್ಸಾಹಿಸ್ತಾರೆ. ಹಾಗೆ ಸ್ವಂತವೂ ಸಹ ಶೇಕಡ 40-50 ಭಾಗ ರೈತರು ಇಲಾಖೆ ವತಿಯಿಂದ ಬಂದ್ರೆ ಇನ್ನು ಶೇಕಡ 50 ಭಾಗ ಅವರು ಸ್ವಂತವಾಗಿ ಬಂದು ಹೊಸ ಹೊಸದನ್ನ ನೋಡಿ ಕಲಿತುಕೊಂಡು ಬರ್ತಾರೆ. ಇಲ್ಲಿ ಕೃಷಿ ಮೇಳದಲ್ಲಿ ಬಹಳ ಆಕರ್ಷಣೆ ಏನಂತಂದ್ರೆ, ಒಂದು ಅವರಿಗೆ ಮಳಿಗೆಗಳಿರ್ತವೆ, ಮಳಿಗೆಗಳಲ್ಲಿ ಹೊಸ ತಂತ್ರಜ್ಞಾನಗಳನ್ನ ಪ್ರಾತ್ಯಕ್ಷಿಕೆ ಇಟ್ಟಿರುತ್ತೆ. ಇನ್ನು ಒಂದು ಈ ಲೈವ್ ಡೆಮಾನ್ಸ್ಟ್ರೇಷನ್ಸ್ ಅಂದ್ರೆ ಈ ಬೆಳೆಗಳನ್ನ ತಾಕಗಳಲ್ಲಿ ಬೆಳೆದು ತೋರಿಸ್ತೀವಿ, ಬರೀ ಫೋಟೋಗಳಲ್ಲಿ ಇಲ್ಲ, ತಾಕಗಳಲ್ಲೇ ಪ್ಲಾಟ್ಗಳಲ್ಲೇ ಭೂಮಿಗಳಲ್ಲೇ ಬೆಳೆದು, ಈಗ ರಾಗಿ 10 ವೆರೈಟಿ ಪಕ್ಕ ಹಾಕಿರ್ತೀವಿ, ನೋಡಪ್ಪ ಈ ನೋಡೋಣ ಇದು ಇಂಡ್ ಆಫ್ 9 ಬೆಳೀತಾ ಇದ್ವಿ, ಈಗ ಹೊಸತಿಳು KMR 3.1 ಬಂದಿದೆ, KMR 6.30 ಬಂದಿದೆ, ಇವೆಲ್ಲ ಹೊಸತಿಳುಗಳು, ಇದು ಇಷ್ಟು ಬೆಳೆದಿದ್ರೆ ಇದು ಇಷ್ಟು ಬೆಳೆದಿದೆ, ಇದು ತೆನೆಗಳು ಒಂದು ಗಿಡಕ್ಕೆ ಹತ್ತಿದ್ರೆ ಇವು 20 ಅಂದ್ರೆ ಅವರಿಗೆ ರೈತ ಬಾಂಧವರಿಗೆ ನೋಡಿದ ಅವ್ರಿಗೆ ಕನ್ವಿನ್ಸ್ ಆಗ್ಬಿಡ್ಬೇಕು. ಅದಕ್ಕೋಸ್ಕರ ಅವ್ರಿಗೆ ಲೈವ್ ಡೆಮಾನ್ಸ್ಟ್ರೇಷನ್ ಆ ಪ್ರಾತ್ಯಕ್ಷಿಕಗಳನ್ನ ನೇರವಾಗಿ ಏರ್ಪಡಿಸಿರ್ತೀವಿ. ಇನ್ನೊಂದು ಬಹಳ ಸಂತೋಷ ಅಂತಂದ್ರೆ ಅಲ್ಲಿ ಈ ಪ್ರಾಣಿಗಳು, ಹೊಸ ತಳಿಗಳು ಪ್ರಾಣಿಗಳು ಬಂದಿರ್ತವೆ. ಈಗ ಉದಾಹರಣೆಗೆ ಗಿರ್ ಆ ಬುಲ್ ಸೆಮನ್ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ತುಂಬಾ ರೈತರು ಬರ್ತಾರೆ, ಯಾಕೆಂದ್ರೆ ತುಂಬಾ ಕಾಸ್ಟ್ಲಿ ಅದ ಆಕ್ಚುಲಿ. ಆಮೇಲೆ ಬೇರೆ ಬೇರೆ ತರದ ಕೋಳಿಗಳು ಬಂದಿರ್ತವೆ, ಅದನ್ನ ಪರ್ಚೇಸ್ ಮಾಡ್ಕೊಂಡು ಹೋಗಿ ಬರ್ತಾರೆ ಹೀಗೆ. ಆಮೇಲೆ ಹೊಸ ಯಂತ್ರೋಪಕರಣಗಳನ್ನ ಕೊಂಡ್ಕೊಂಡು ಹೋಗಿ ಬರ್ತಾರೆ ಹೀಗೆ. ಬರೀ ಪ್ರಾತ್ಯಕ್ಷಿಕಗಳನ್ನ ನೋಡಲ್ಲ, ಮಳಿಗೆ ನೋಡಲ್ಲ, ಅವ್ರಿಗೆ ಏನಾದ್ರು ಬೇಕಾದಂತ ಕೃಷಿ ಸಂಬಂಧಿತ ಬೇಕಾದಂತ ಏನೇ ಪರಿಕರಗಳನ್ನು ಪರ್ಚೇಸ್ ಮಾಡ್ಕೊಂಡ್ಬರ್ಬೋದು, ಖರೀದಿನೂ ಸಹ ಮಾಡ್ಕೊಂಡ್ಬರ್ಬೋದು. ಹಾಗಾಗಿ ಇದು ಈ ಕೃಷಿ ಮೇಳ ಒಂಥರ ಸಂಪೂರ್ಣವಾದ ಮಾಹಿತಿ ಕೊಡ್ತದೆ ಅವ್ರಿಗೆ. ಲೈವ್ ಡೆಮಾನ್ಸ್ಟ್ರೇಷನ್ ಇರ್ತದೆ, ಮಳಿಗೆಗಳಿರ್ತವೆ, ಆಮೇಲೆ ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡ್ಬೋದು ಅವರು. ವಿಜ್ಞಾನಿಗಳು ಕೂತಿರ್ತಾರೆ, ಎಲ್ಲಾ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ಜಾಗದಲ್ಲಿ ಕೂತಿರ್ತಾರೆ, ಅಲ್ಲಿ ಹೋಗ್ಬಿಟ್ಟು ಇವ್ರ ಪರ್ಟಿಕ್ಯುಲರ್ ಏನು ವಿಷಯ ಬೇಕೋ ಅಲ್ಲಿ ಹೋಗಿ ಚರ್ಚೆಯನ್ನು ಮಾಡಬಹುದು. ಹಾಗೆ ಏನು ನಮ್ಮ ರೈತ ಬಾಂಧವರಿಗೆ ನಾ ಜಿಲ್ಲೆ ದಿನ ಹೋಗಿರ್ತೀವಿ, ಅವ್ರಿಗೆ ಪ್ರಶಸ್ತಿ ಯಾರಿಗೆ ಬಂತು, ಏತಕ್ಕೆ ಬಂತು, ಮತ್ತೆ ಆ ಪ್ರಶಸ್ತಿ ವಿಜೇತರು ತಮ್ಮ ಅನುಭವನ ಹಂಚ್ಕೋತಾರೆ. ಈಗ ನಾವು ಹೇಗೆ ಮೊದಲು ಇದ್ವಿ, ಈಗ ಹೇಗಾದ್ವಿ, ಯಾವ ರೀತಿ ಮಾಡಿದ್ವಿ ಅನ್ನೋದನ್ನ ಆ ಅನುಭವವನ್ನ ಹಂಚಿಕೊಳ್ತಾರಲ್ಲ, ಅದು ರೈತ ಬಾಂಧವರಿಗೆ ಬಹಳ ಅನುಕೂಲ ಆಗುತ್ತೆ. ಇನ್ನೊಬ್ಬ ರೈತರ ಅನುಭವವನ್ನ ಇವ್ರು ಕೇಳದಿದೆಯಲ್ಲ ನೇರವಾಗಿ, ಅದು ಬಹಳ ಅನುಕೂಲ ಆಗ್ತದೆ. ಮತ್ತೆ ನೇರ ಪ್ರಾತ್ಯಕ್ಷಿಕೆ ನೋಡಿದ್ರೆ ಕನ್ವಿನ್ಸ್ ಆಗ್ತಾರೆ. ಮತ್ತೆ ಊಟದ ವ್ಯವಸ್ಥೆ ಮಾಡಿರ್ತೀವಿ, ಊಟದ ವ್ಯವಸ್ಥೆ ರೈತ ಬಾಂಧವರು ದೂರದಿಂದ ಬಂದಿರ್ತಾರೆ, ಬಹಳ ಕಡಿಮೆ ವೆಚ್ಚದಲ್ಲಿ ಅವ್ರಿಗೆ ಸಂಪೂರ್ಣವಾದ ಊಟ, ಏನು ಮುದ್ದೆ, ಕಾಳು ಸಾರು, ಒಂದು ಸ್ವೀಟು, ಮೊಟ್ಟೆ, ಹೀಗೆ ಒಂದು ಊಟದ ವ್ಯವಸ್ಥೆ ಸಹ ಬಂದಂತ ರೈತ ಬಾಂಧವರು ತೊಂದರೆ ಆಗಬಾರದು. ಎಲ್ಲಿ ಒಂದು ಬೆಳಿಗ್ಗೆ 10 ಗಂಟೆಗೆ ಬರ್ತಾರೆ, ಸಾಯಂಕಾಲ 6 ಗಂಟೆ ಅವ್ರು ಖುಷಿಯನ್ನು ಓಡಬೇಕು ಅಂದ್ರೆ ಮಧ್ಯಾಹ್ನ ಒಂದು ಊಟ ಬೇಕು. ಹಾಗಾಗಿ ಈ ತರದ ವ್ಯವಸ್ಥೆ ಮಾಡುತ್ತೆ, ಸಪರೇಟ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರುತ್ತೆ ವಾಹನಗಳಿಗೆ, ಮತ್ತೆ ಆಗಿಂದಾಗೆ ಅವರಿಗೆ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತದೆ. ಹೀಗೆ ರೈತ ಬಾಂಧವರಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ, ಅವರು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಮುಖ್ಯದ್ವಾರದಿಂದ ಎಂಟರ್ ಆದ ತಕ್ಷಣನೇ ಅಲ್ಲೇ ಮಾಹಿತಿ ಎಲ್ಲ ಕೊಟ್ಬಿಡ್ತಾರೆ ಅವ್ರಿಗೆ, ಎಲ್ಲಿ ಹೋಗ್ಬೇಕು, ಯಾವ ಕಡೆ ಹೋಗ್ಬೇಕು, ನೀವು ಎಲ್ಲಿ ವಾಹನಗಳನ್ನ ನಿಲ್ಲಿಸಬೇಕು, ಏನೇನು ನೋಡ್ಬೇಕು ಅಂತ. ತದನಂತರ ಅವರು ದಿನಪೂರ್ತಿ ನೋಡಿ ಸಂತೋಷ ಪಟ್ಕೋಬಹುದು, ಯಾವ್ದು ಬೇಕು ಏನ್ ಬೇಕು ಖರೀದಿ ಮಾಡ್ಕೊಂಡ್ ಬರಬಹುದು. ಇನ್ನು ನಮ್ಮ ಭಾಗದ ರೈತ ಬಾಂಧವರನ್ನ ಕರ್ಕೊಂಡು ಹೋಗ್ಲಿಕ್ಕೆ ವಾಹನದ ವ್ಯವಸ್ಥೆಗಳನ್ನ ಯಾವ ರೀತಿ ಮಾಡಿರ್ತಾರೆ, ಹಾಗೇನೆ ಯಾವೆಲ್ಲ ಸಂಘ ಸಂಸ್ಥೆಗಳು ನಮ್ಮ ಈ ಒಂದು ಕೃಷಿ ಮೇಳಕ್ಕೆ ಕೈಯನ್ನ ಜೋಡಿಸ್ತದೆ ನಮ್ಮ ರೈತ ಬಾಂಧವರನ್ನ? ಇಲ್ಲಿವರೆಗೆ ಪ್ರತಿ ವರ್ಷದಂತೆ ಸಾಮಾನ್ಯ ಕೃಷಿ ಇಲಾಖೆಯವರು, ತೋಟಗಾರಿಕೆ ಇಲಾಖೆಯವರು, ನಮ್ಮ ಕರ್ನಾಟಕ ಹಾಲು ಮಹಾಮಂಡಳ, ಹೀಗೆ ವಿವಿಧ ಇಲಾಖೆಗಳು ಬೇರೆ ಬೇರೆ ತಾಲೂಕುಗಳಿಂದ ರೈತ ಬಾಂಧವರನ್ನ ಪ್ರೋತ್ಸಾಹಿಸೋದಕ್ಕೆ ಸರ್ಕಾರ ಹಣ ನೀಡುವಿಕೆ ಆಧಾರದ ಮೇಲೆ ರೈತ ಬಾಂಧವರನ್ನ ಕರ್ಕೊಂಡ್ಬಂದು ಅಧಿಕಾರಿಗಳು ತೋರಿಸ್ಕೊಂಡ್ ಬರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ರೇಡಿಯೋ ಅಥವಾ ನಾವು ದಿನಪತ್ರಿಕೆಗಳ ಮೂಲಕ ಸಿಕ್ಕುವಂತ ಪ್ರಚಾರದಲ್ಲಿ ರೈತ ಬಾಂಧವರು ಅವರಾಗಿ ಹೇಳಿದ್ರೆ 50% ಹೆಚ್ಚು ರೈತರು ಸ್ವತಃ ಬಂದು ನೋಡೋರೆ ಜಾಸ್ತಿ ಆಕ್ಚುಲಿ ಇಲಾಖೆಗಳು ಕರ್ಕೊ ಬರೋದಕ್ಕಿಂತ. ಹಾಗಾಗಿ ರೈತ ಬಾಂಧವರು ಖಂಡಿತವಾಗ್ಲೂ ಇದೊಂಥರ ಯಾತ್ರೆ, ಪ್ರತಿ ವರ್ಷ ಒಂದು ಯಾತ್ರೆ ಕೈಗೊಂಡ್ರೆ ಅವರಿಗೆ ಸಂಪೂರ್ಣವಾದ ಮಾಹಿತಿ, ಕೃಷಿ ಸಂಬಂಧ ಮಾಹಿತಿ ಅವ್ರಿಗೆ ದೊರಕ್ತದೆ. ಆಮೇಲೆ ಇಲ್ಲಿ ನಾವು ಬಹಳ ಮಹತ್ವ ಕೊಡುವಂಥದ್ದು ಪ್ರಾತ್ಯಕ್ಷಿಕೆಯಲ್ಲಿ. ಈಗ ನಾನಾಗ್ಲೇ ಹೇಳಿದೆ ಕೃಷಿಯಲ್ಲಿ ನವೋದ್ಯಮಗಳು ಅಂತ ಹೇಳಿದೆ. ಈಗ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿರ್ತಾರೆ. ಸಮಗ್ರ ಕೃಷಿ ಪದ್ಧತಿಯಲ್ಲಿ ಜೇನು ಸಾಕಾಣಿಕೆ ಇರ್ತದೆ, ರೇಷ್ಮೆ ಸಾಕಾಣಿಕೆ ಇರ್ತದೆ, ಅಥವಾ ಮಶ್ರೂಮ್ ಪ್ರೊಡಕ್ಷನ್, ಅಣಬೆ ಬೇಸಾಯ ಇರ್ತದೆ. ಇವೆಲ್ಲ ಸ್ಟಾರ್ಟ್ಅಪ್ಸ್. ಇವುಗಳನ್ನ ನಾವು ಇನ್ನೊಂದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಹೇಳ್ತೀವಿ ಅಂದ್ರೆ ಸಮಗ್ರ ಕೃಷಿ ಪದ್ಧತಿ ಆಧಾರಿತ ನವೋದ್ಯಮಗಳು ಅಂತ ಹೇಳ್ತೀವಿ. ಈಗ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ನಾನು ಸಮಗ್ರ ಕೃಷಿ ಪದ್ಧತಿ ಅಡಿಯಲ್ಲಿ ನಾನು ರೇಷ್ಮೆಯನ್ನು ಮಾಡಿರ್ತೀನಿ, ಅಥವಾ ನಾನು ಜೇನು ಸಾಕಾಣಿಕೆಯನ್ನು ಮಾಡಿರ್ತೀನಿ, ಅಥವಾ ನಾನು ಮಶ್ರೂಮ್ ಪ್ರೊಡಕ್ಷನ್ ಮಾಡ್ತಾ ಇರ್ತೀನಿ, ಅಥವಾ ನಾನು ಕಾಂಪೋಸ್ಟ್ ವರ್ಮಿ ಕಾಂಪೋಸ್ಟ್ ಮಾಡ್ತಾ ಇರ್ತೀನಿ, ಇವೆಲ್ಲವೂ ಸ್ಟಾರ್ಟ್ಅಪ್ಸ್, ನವೋದ್ಯಮಗಳು, ಕೃಷಿಯಲ್ಲಿ ನವೋದ್ಯಮಗಳು. ಈ ಕೃಷಿಯಲ್ಲಿ ನವೋದ್ಯಮಗಳು ಮಾಡಬೇಕು, ಕರೆಕ್ಟು. ಆದ್ರೆ ರೈತ ಬಾಂಧವರು ನಾನಾಗ್ಲೇ ಹೇಳ್ದಂಗೆ ಒಂದೇ ಏಕಬೆಳೆ ಪದ್ಧತಿ ಮೇಲೆ ಡಿಪೆಂಡ್ ಆಗದ ಹಾಗೆ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಇವರು ಏನು ಬೆಳೀತಾರೆ, ಈಗ ಜೇನು ಸಾಕಾಣಿಕೆ ಅಂದ್ರೆ ಜೇನು ಸಾಕಾಣಿಕೆ ಇವರೆಲ್ಲ ಸೇರಿಕೊಂಡು ಒಂದು ರೈತ ಉತ್ಪಾದಕ ಸಂಸ್ಥೆಗಳನ್ನ ಮಾಡ್ಕೋಬೇಕು. ಅದನ್ನ ಹೆಚ್ಚು ನಾವು ಗಮನ ಕೊಡ್ತಾ ಇದ್ದೇವೆ, ಹೆಚ್ಚು ನಾವು ಪ್ರೋತ್ಸಾಹ ಕೊಡ್ತೇವೆ. ಈಗ ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆ ಜೊತೆಗೆ, ಯಾಕೆಂದ್ರೆ ನಾನು ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡಿದ್ದೀನಿ, ಜೇನು ಸಾಕಾಣಿಕೆ ಮಾಡ್ತಾ ಇದ್ದೀನಿ, ನಾನು ಜೇನು ಮಾರಾಟ ಮಾಡಲಿಕ್ಕೆ ನನ್ನ ಕಾಂಟ್ಯಾಕ್ಟ್ ಇದ್ರೆ ಮಾರ್ಬೋದು, ಅಥವಾ ನಾನು ಹೋಗಿ ಮಾರಾಟ ಮಾಡಕ್ ಆಗದೇ ಇರಬಹುದು. ಇಂಥವ್ರು ಏನ್ ಮಾಡಬಹುದು, ರೈತ ಉತ್ಪಾದಕ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ಕೋಬೇಕು. ಈಗ 100+ ರೈತರು ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡ್ರು, ಅಥವಾ ಏನು ಜೇನು ಸಾಕಾಣಿಕೆ ಮಾಡ್ಕೊಂಡಿರೋರು ಜೇನು ಉತ್ಪಾದನೆ ಮಾಡಿ ಈ ರೈತ ಉತ್ಪಾದಕ ಸಂಸ್ಥೆ ಕೊಟ್ರೆ, ರೈತ ಉತ್ಪಾದಕ ಸಂಸ್ಥೆ ಅದನ್ನ ಪ್ರೋಸೆಸ್ ಮಾಡಿ ನೇರವಾಗಿ ಮಾರುಕಟ್ಟೆಗೆ ಅವ್ರದೇ ಒಂದು ಬ್ರ್ಯಾಂಡ್ ನೇಮ್ ಅಲ್ಲಿ ಕಳಿಸ್ಕೊಡೋದು, ಇದಕ್ಕೆ ನಾವು ಹೆಚ್ಚಿನ ಗಮನವನ್ನ ಕೊಡ್ತಾ ಇದ್ವಿ. ಏಕಬೆಳೆ ಪದ್ಧತಿ ನಾವಲ್ಲಿ ನವೋದ್ಯಮವನ್ನ ಮಾಡಬಹುದು ಅಥವಾ ಮಾಡಕ್ ಆಗದೆ ಇರಬಹುದು, ಆದ್ರೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಾವು ಖಂಡಿತವಾಗ್ಲೂ ಬೇರೆ ಬೇರೆ ಬೆಳೆಗಳಿರ್ತವೆ, ಒಂದು ಬೆಳೆ ಏನಾದ್ರು ಲಾಸ್ ಆದ್ರೆ ಇನ್ನೊಂದು ಬೆಳೆ ಕೈ ಹಿಡಿತದೆ. ಅದ್ರ ಜೊತೆಗೆ ನಾವೆಲ್ಲರೂ ಸೇರಿಕೊಂಡು ರೈತ ಉತ್ಪಾದಕ ಸಂಸ್ಥೆಗಳನ್ನ ನಾವು ಸ್ಥಾಪನೆ ಮಾಡಿಕೊಂಡ್ರೆ ಆ ರೈತ ಉತ್ಪಾದಕ ಸಂಸ್ಥೆಗಳ ಮೂಲಕ ನಾವು ಮಾರಾಟ ಮಾಡೋದು ಬಹಳ ಈಸಿ ಆಗುತ್ತೆ. ಉದಾಹರಣೆಗೆ ನಮ್ಮ ಹಾಲಿನ MPCS ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಇವತ್ತು, ಮತ್ತೆ KMF, ಈ ಮಾದರಿಯಲ್ಲಿ ನಮ್ಮ ರೈತ ಬಾಂಧವರು ಗುಂಪುಗಳಾಗಿ ಅವರು ಹೇಗೆ ರೈತ ಉತ್ಪಾದಕ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ಕೋಬೇಕು ಮತ್ತೆ ಯಾವ ರೀತಿ ಎಲ್ಲೆಲ್ಲಿ ಮಾರಾಟ ಮಾಡಬಹುದು ಅಂತ ಅವ್ರು ಲಿಂಕ್ ಮಾಡ್ತೀವಿ. ಈಗ ಅಪಾರ್ಟ್ಮೆಂಟ್ಗೆ ಮಾರ್ತಾರ, ಅಥವಾ ಎಕ್ಸ್ಪೋರ್ಟ್ ಮಾರ್ತಾರ, ಅಥವಾ ದೇಶಿ ಮಾರುಕಟ್ಟೆ ಕಳಿಸ್ಕೊಡ್ತಾರ, ಇದ್ರ ಮೇಲೆ ಹೆಚ್ಚು ನಾವು ಗಮನವನ್ನು ಕೊಟ್ಟು ರೈತ ಬಾಂಧವರಿಗೆ ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸಿ ಅವರಿಗೆ ಮನದಟ್ಟು ಮಾಡಿಕೊಡ್ಲಿಕ್ಕೆ ಈ ಒಂದು ಕೃಷಿ ಮೇಳದಲ್ಲಿ ಹೆಚ್ಚಿನ ಮಹತ್ವನ ಕೊಡ್ತೀವಿ. ನಮ್ಮ ರೈತ ಬಾಂಧವರಿಗೆ ಒಂದು ಉತ್ತಮವಾದಂತಹ ಕಿವಿ ಮಾತನ್ನ ಹೇಳಿದ್ರಿ. ಯಾತಕ್ಕೋಸ್ಕರ ಈ ಕೃಷಿ ಮೇಳದ ಆಕರ್ಷಣೆ ನಮ್ಮ ರೈತ ಬಾಂಧವರಿಗೆ ಇರಬೇಕು, ಬರಬೇಕು, ನೋಡಬೇಕು ಅನ್ನೋ ವಿಚಾರವನ್ನ ತಿಳಿಸ್ಕೊಟ್ರಿ. ಇನ್ನು ಈ ಕುರಿತು ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ನಮ್ಮ ರೈತ ಬಾಂಧವರು ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ ಸರ್? ಸರ್, ನನ್ನ ನಂಬರು 944-98-66-932. ತಮ್ಮ ಸಂಖ್ಯೆ ಮತ್ತೊಮ್ಮೆ ತಿಳಿಸ್ಕೊಡಿ. 944-98-66-932 ಇದು ನನ್ನ ಮೊಬೈಲ್ ಸಂಖ್ಯೆ. ಖಂಡಿತವಾಗಿಯೂ ರೈತ ಬಾಂಧವರು ನನಗೆ ಫೋನ್ ಮಾಡಿ ಮಾಹಿತಿಯನ್ನ ಪಡಿಬಹುದು ಸರ್. ಒಳ್ಳೆಯದು ಸರ್. ಇದುವರೆಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಏರ್ಪಡಿಸಿರುವ 2022 ಕೃಷಿ ಮೇಳದ ಕುರಿತಂತೆ ವಿವರವಾದಂತಹ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್.

ಕೊಯ್ಲು, ಕಟಾವುಗಳ ಸೂಕ್ತ ಸಮಯ ಮತ್ತು ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ. ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನು ಆಲಿಸಿ ಉಪಯೋಗ ಮಾಡಿಕೊಳ್ಳಿ. ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ನಲ್ಲಿ ಹಾಸನ ಆಕಾಶವಾಣಿ. ಪ್ರತಿ ಸೋಮವಾರ ಸಂಜೆಯ ಕಿಸಾನ್ ವಾಣಿಯಲ್ಲಿ ಮೂಡಿ ಬರ್ತಾ ಇದೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ. ಕೇಳುಗರೆ, ಇದುವರೆಗೂ ಕಿಸಾನ್ ವಾಣಿಯಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಏರ್ಪಡಿಸಿರುವ 2022 ಕೃಷಿ ಮೇಳ ಕುರಿತು ಹಾಸನ ತಾಲೂಕು ಕಂದಳಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಗೋರಾ ರವಿಶಂಕರ್. ಆಕಾಶವಾಣಿ ಹಾಸನ ಎಫ್ಎಂ ಕೇಳುವರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ ನೀವು ಕೇಳ್ತೀರಾ 6:20 ಗೀತಸುಧ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಕೇಳಿ ರಸವಾರ್ತೆ ಬೆಂಗಳೂರು ಕೇಂದ್ರದಿಂದ. ಇನ್ನು 6:51 ಕೇಳಿ ಅಂತ್ಯಾಕ್ಷರಿ ನೇರ ಫೋನಿನ್ ಕಾರ್ಯಕ್ರಮ. 7:45 ಚಿತ್ರಗೀತೆಗಳನ್ನು ಕೇಳಬಹುದು. ಇನ್ನು ರಾತ್ರಿ 9:00 ಕ್ಷಿತಿಜ ಲಿಟರರಿ ಗುರು ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಹಿರಿಯ ಲೇಖಕ ಹಾಗೂ ಜಾನಪದ ವಿದ್ವಾಂಸರಾದ ಡಾ ಶ್ರೀರಾಮ ಇಟ್ಟಣ್ಣವರ್. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಡಾ ಬಸು ಬೇವಿನಗಿಡದ. ಇನ್ನು 10:00 ಜಾನಪದ ವೈವಿಧ್ಯ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.